ಈ ಮುನ್ಸೂಚನೆ. ಹೌದು ಹೌದು ಹೌದು. ಈಗ ನಿಮ್ಮ ಊರಲ್ಲೆಲ್ಲ ಮೋಡ ಕವಿದ ವಾತಾವರಣ ಎಲ್ಲ ನೋಡಿ? ಹೌದು ಹೌದು, ಮಧ್ಯಾಹ್ನ ಹೊತ್ತು 3 ಗಂಟೆಗೆ 4 ಗಂಟೆಗೆ ಮೋಡ ಕವಿದ ವಾತಾವರಣ ಇದೆ. ಬೆಳಗ್ಗೆನು ಸೂರ್ಯೋದಯ ಆದವಾಗಲೂ ಬೇಗ ಬಿಸಿಲು ಬರುವುದಿಲ್ಲ, ಒಂಥರ ಮೋಡ ಇದ್ದಂಗೆ ಇರ್ತದೆ. ನಾನ್ ತಿಳ್ಕೊಂಡೆ ಏನು ಇದು ಇಬ್ಬನಿ ಮೋಡನೋ ಅಂತ ಹೇಳಿ. ಹಾಗೊಂದುಂಟ, ಇಬ್ಬನಿ ಬಾಳ ಬೀಳಿದಕ್ಕೆ. ಬೆಳಿಗ್ಗೆ ಸೂರ್ಯೋದಯ ಆಗ್ಬೇಕಿದ್ರೆ ಕೆಲವೊಂದ್ಸಲ ಸೂರ್ಯ ಕಾಣಿಸುತ್ತೆ, ಕೆಲವೊಂದ್ಸಲ ಕಾಣಿಸೋದೇ ಕಾಣಿಸೋದಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಎದ್ದುಕೊಂಡು ಹೊಲದಕ್ಕೆ ಹೋಗುವವರಿಗೆಲ್ಲ ಇದೆಲ್ಲ ಕಾಣುತ್ತದೆ, ಮಲ್ಕೊಂಡವರಿಗೆ ಏನು ಅನುಭವ ಆಗ್ಬೇಕು. ಆದ್ರೆ ಈ ತಾಪಮಾನ ಜಾಸ್ತಿ ಆಗ್ತಾ ಇದೆಯಲ್ಲ, ಇದ್ರ ಜೊತೆ ಜೊತೆಗೆ ಮಕ್ಕಳಿಗಂತೂ ಪರೀಕ್ಷೆ ಬರ್ತಾ ಇದೆ. ಒಂದ್ ಕಡೆಯಿಂದ ಪರೀಕ್ಷೆ ಪರೀಕ್ಷೆ, ಇನ್ನೊಂದು ಕಡೆ ಈ ಹಬ್ಬ ಹರಿದಿನಗಳು ಜಾತ್ರೆ, ಊರಲ್ಲೆಲ್ಲ ಜಾತ್ರೆ ಇವಾಗ. ಇಂಥ ಸಂದರ್ಭದಲ್ಲಿ ನಾವು ಹೋಗ್ಬೇಕೇನೋ, ಹೌದು ಖುಷಿ ಪಡಬೇಕು, ಹೋಗ್ಬೇಕು, ಎಲ್ಲ ಭಾಗವಹಿಸ್ಬೇಕು ಎಲ್ಲ ಸರಿ, ಆದ್ರೆ ನಮ್ಮ ನಮ್ಮ ಆರೋಗ್ಯದ ಕಡೆಯೂ ಕೂಡ ಕಾಳಜಿ ವಹಿಸ್ಬೇಕು. ಇದು ಬಹಳ ಮುಖ್ಯವಾದ ವಿಷಯ. ಈಗ ತುಂಬಾ ಜನ ಸೇರು, 1,000,000,000 ಜನ ಸೇರುವ ಒಂದು ಸಂದರ್ಭದಲ್ಲಿ ಆಹಾರ ಪೊಟ್ಟಣಗಳನ್ನ ತೆರೆದಿಡುವಂತ ಒಂದು ಸಂದರ್ಭ ಕೂಡ ಇರ್ತದೆ. ಅದು ಕಲ್ಲಂಗಡಿ ಬಚ್ಚಂಗಾಯಿ ಇರಬಹುದು, ಅಥವಾ ಇನ್ಯಾವುದೋ ತಿಂಡಿ ಇರಬಹುದು. ಇಂಥದ್ದನ್ನ ರಸ್ತೆ ಬದಿಯಲ್ಲಿ ಇಷ್ಟು ಜನ ಓಡಾಡುವಾಗ ಧೂಳು ಸೇರ್ಕೊಳ್ತದೆ, ಅದನ್ನ ನಾವು ತಿನ್ನುವಾಗ ಜಾಗೃತಿ ವಹಿಸ್ಬೇಕು. ಶಿವಣ್ಣ, ಈಗ ಜಾತ್ರೆ ತೇರು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಮತ್ತೆ ಅಲ್ಲಿ ಏನು ಕಬ್ಬಿನ ಹಾಲು ಕುಡಿಯೋದಾಗಿರ್ಬೋದು, ಅಥವಾ ಬಜ್ಜಿ ಬೋಂಡಾ ತಿನ್ನೋದು, ಮತ್ತೆ ಈಗ ಜಿಲೇಬಿ, ಮತ್ತೆ ಏನು ಈ ಖಾಜೆ ಬೆಂಡು ಬತ್ತಾಸ ಎಲ್ಲ ಇರ್ತದಲ್ಲ, ಅದೆಲ್ಲ ತಗೊಳ್ಳೋರೆಲ್ಲ ಇರ್ತಾರೆ. ಅದ್ರ ಮೇಲೆಲ್ಲ ನೊಣ ಓಡಾಡ್ತಾ ಇರತ್ತೆ ಕೆಲವೊಂದ್ಸಲ ಸಿಹಿ ಪದಾರ್ಥಗಳ ಮೇಲೆ, ಮತ್ತೆ ಧೂಳೆಲ್ಲ ಕೂತ್ಕೊಳ್ತಾ ಇರತ್ತೆ. ಮತ್ತೊಂದೇನು ಅಂದ್ರೆ ಈಗ ಏನು ಕುಡಿಯುವ ನೀರು ಅಂತ ಒಂದು ಬೋರ್ಡ್ ಹಾಕಿ ಇಟ್ಟಿರ್ತಾರಂತ, ಅದ್ರ ಕೆಳಗಡೆ ನೀರು ಬಿದ್ದು ಅಲ್ಲೆಲ್ಲ ಓಡಾಡ್ತಾ ಇರ್ತದೆ. ಅಲ್ಲಿ ಒಂದಷ್ಟು ನೊಣಗಳು ಬಂದು ಸೇರ್ಕೊಳ್ಬಹುದು, ನಾಯಿಗಳ ಓಡಾಟವು ಕೂಡ ಇರಬಹುದು. ಇದೆಲ್ಲವೂ ಕೂಡ ಆರೋಗ್ಯ ಸಮಸ್ಯೆಗೆ ಕಾರಣ ಆಗ್ತದೆ ಅಂತ. ನಾವು ಕುಡಿಯುವಂತಹ ನೀರನ್ನ ನಾವೇ ನಾವೇ ಮನೆಯಿಂದ ತಗೊಂಡೋದ್ರೆ ಒಳ್ಳೇದು. ಒಳ್ಳೇದು ಒಳ್ಳೇದು ಅಂದ್ರೆ ಬಾಯಿಗೆ ಅಷ್ಟೇ ರುಚಿತ ಆಗ್ತದೆ ಹೊರತು ಆರೋಗ್ಯಕರ ದೃಷ್ಟಿಯಲ್ಲಿ ಗುಣಮಟ್ಟ ಇರುವುದು ಬಹಳ ಕಡಿಮೆ. ಆದ್ರಿಂದ ಜಾಗೃತಿಯಿಂದ ಇರಬೇಕು. ಹಂಗನ್ಕೊಂಡು ಶಿವಣ್ಣ ಮತ್ತೆ ತೇರಿಗೆ ಬರದೇ ಇರ್ಬೇಡ. ಇಲ್ಲ ಇಲ್ಲ ಬನ್ನಿ, ಆದ್ರೆ ಅವರವರ ಜಾಗ್ರತೆ ಮಾಡಿಕೊಂಡು ಮಾಡಿಕೊಂಡು ತೇರಿಗೆ ಬರ್ತೀವಿ ನಾವು. ಈಗ ಅಂದ್ರೆ ನಮ್ಮ ಸಂಪ್ರದಾಯನ ಬಿಡ್ಲಿಕ್ಕೆ ಆಗ್ತದೆ, ಬಿಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಎಲ್ಲದೂ ಬೇಕು. ಆಮೇಲೆ ಈಗ ರೂಪಕಾಯಿ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಸೆಕೆ ಎಲ್ಲ, ಹೌದು ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಸರಾಸರಿ ನಾವು 5-6 ಲೀಟರ್ ನೀರನ್ನ ಕುಡಿಬೇಕಂತ ದಿನಕ್ಕೆ, ಪ್ರತಿಯೊಬ್ಬರು ಕೂಡ ಲೆಕ್ಕ ಮಾಡಿ ಕುಡಿಬೇಕು ಅಂತಲ್ಲ, ಸರಾಸರಿ ಸರಾಸರಿ ಒಂದು ಅಂದಾಜು ಅಂದಾಜು ಅಂದಾಜು ನೀವು ಅದನ್ನ ಚೆಂಬಲ್ಲಿ ಹೇಳಿ ಕೊಡಪಾಗಿ 5-6 ಲೀಟರ್ ನೀರು ಕುಡಿಬೇಕು. ನೀರು ಕುಡಿಬೇಕು ಯಾಕೆ ಹೇಳ್ತಾರೆ ಅಂದ್ರೆ ದೇಹದಿಂದ ಬೆವರುವ ಪ್ರಮಾಣ ಜಾಸ್ತಿ ಆಗ್ತದೆ ಅಂತ. ನೀರಿನ ಅಂಶ ಹೊರಗಡೆ ಹೋಗ್ತದೆ, ಹೊರಗಡೆ ಹೊರಗಡೆ ಹೋದಷ್ಟು ನೀರನ್ನು ನಾವು ಮತ್ತೆ ಪೂರೈಸಬೇಕು. ಇಲ್ಲದೆ ಹೋದ್ರೆ ದೇಹಕ್ಕೆ ಪೂರೈಸಬೇಕು, ಪೂರೈಸಬೇಕು. ಇಲ್ಲದೆ ಹೋದ್ರೆ ಒಂದು ರೀತಿ ಇಂಬ್ಯಾಲೆನ್ಸ್ ಆಗ್ತದೆ. ಅಂದ್ರೆ ನೀರಿನ ಪ್ರಮಾಣ ದೇಹದಲ್ಲಿ ಕಡಿಮೆ ಆದ್ರೆ ಕಾಯಿಲೆಗಳು ಬರುವ ಸಾಧ್ಯತೆಗಳು ಇವೆ. ಒಂದು ಉದಾಹರಣೆ ಹೇಳುದಿದ್ರೆ ಈ ಸಣ್ಣ ಸಣ್ಣ ತೊರೆಗಳೆಲ್ಲ ಇರ್ತಾವಲ್ಲ, ಈ ಬೇಸಿಗೆಯಲ್ಲಿ ಬತ್ತಿ ಹೋಗ್ತದೆ ಯಾಕೆ, ನಿರಂತರವಾಗಿ ನೀರು ಬರ್ತಾ ಇರೋದಿಲ್ಲ ಅಲ್ವಾ. ಅಲ್ಲಿ ಸಣ್ಣ ಸಣ್ಣ ಗುಂಡಿಗಳಲ್ಲಿ ಒಂದಷ್ಟು ನೀರು ಉಳ್ಕೊಳ್ತದೆ, ಹಕ್ಕಿಗಳಿಗೆ ಕುಡಿಯಲಿಕ್ಕೆ ಸ್ವಲ್ಪ ಸ್ವಲ್ಪ ಸಾಕಾಗ್ತದೆ. ಅದಿನ್ನು ಒಂದು ವಾರ ಹೋದ್ರೆ 2 ವಾರ ಹೋದ್ರೆ ಅದನ್ನು ಬತ್ತಿ ಹೋಗ್ತದೆ, ಅದು ಇರೋದಿಲ್ಲ. ಹಾಗೆ ನಮ್ಮ ದೇಹದಲ್ಲಿಯೂ ಕೂಡ ನೀರಿನ ಅಂಶ ಕಡಿಮೆ ಆದಷ್ಟು ಈ ರಾಸಾಯನಿಕಗಳು ಕೆಮಿಕಲ್ಸ್ ಇದೆಲ್ಲ ಹೇಳ್ತೀವಲ್ಲ, ದೇಹದಲ್ಲಿ ಹೊರಗಡೆ ಹೋಗುದಿಲ್ಲ, ಒಳಗೆ ಉಳ್ಕೊಳ್ತದೆ, ಒಳಗೆ ಉಳ್ಕೊಳ್ತದೆ. ಇದು ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಅಂತ. ಚರ್ಮದ ಕಾಯಿಲೆ ಆಗ್ಬಹುದು, ಶಿಲೀಂಧ್ರಗಳು ಫಂಗಸ್ ಅಂತ ಹೇಳ್ತೀವಿ ಆ ಕಾಯಿಲೆ ಬರಬಹುದು, ಅಥವಾ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿಯಾಗಿ ನೀರಿನ ಕಡಿಮೆ ಆಗಿ ಆದ್ರೆ ತಲೆ ಸುತ್ತು ಬರಬಹುದು, ಗುದ್ದು ಬಿಡಬಹುದು, ಇಂತಹ ಸಮಸ್ಯೆಗಳೇ ಬರ್ತವೆ. ಅಂದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನೀರಿನ ಮಹತ್ವ ಎಷ್ಟಿದೆ ಅಂತ ಹೇಳಿ ಶಾಮಣ್ಣ ಹೇಳಿದ್ ಅಲ್ವಾ. ಹೌದು ಶಿವಣ್ಣ, ಮತ್ತೆ ನೀರು ಆಹಾರವೂ ಹೌದು, ಔಷಧಿಯೂ ಹೌದು. ಹಿಂಗೆ ಅಂದ್ರೆ ಈಗ ಮುಂದೆ ಶೆಕೆ ಶುರು ಆಗ್ತದೆ, ಈಗ್ಲಿಂದನೇ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಈಗಿನೇ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಕುಡಿತಾ ಉಳಿದ್ರೆ, ಅಂದ್ರೆ ನಾವು ಈಗ ಗಿಡ ಮರ ಬಾಕಿ ಸಸ್ಯಗಳಿಗೆ ಅಷ್ಟೇ ಅಲ್ಲ, ನಮಗೂ ಕೂಡ ನೀರಿನ ಪೂರೈಕೆ ತೀರಾ ಅವಶ್ಯಕತೆ ಇದೆ. ಅವಶ್ಯಕವಾಗಿ ನೀರು ಬೇಕು ನಮ್ಗೆ. ಮಾನವ ಮೂಳೆ ಮಾಂಸದ ತಡಿಕೆ ಹೇಳಿಲ್ಲ, ಹಾಗೆ ಮೂಳೆ ಮಾಂಸ ಇದ್ರ ಜೊತೆಗೆ ನೀರಿನ ಅಂಶ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದೆ ದೇಹದಲ್ಲಿ, ಅದು ಕಡಿಮೆ ಆಗದ ಹಾಗೆ ನೋಡ್ಕೊಳ್ಬೇಕು ಅಂತ. ಆಮೇಲೆ ಈಗ ಏನೋ 28ನೇ ತಾರೀಕು ಪರಿಣಾಮದ ಬಗ್ಗೆ ಮಾತಾಡ್ಬೇಕಲ್ಲ. ರಾಷ್ಟ್ರೀಯ ವಿಜ್ಞಾನ ದಿನ ಏನೋ ಅಂತಿದ್ರು, ಫೆಬ್ರವರಿ 28 ಅನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತಾರಂತೆ. ಪ್ರತಿ ವರ್ಷಕ್ಕೂ ಕೂಡ ಒಂದು ಒಂದು ಘೋಷವಾಕ್ಯ, ಒಂದು ಥೀಮ್ ಅಂತ ಹೇಳಿ ಇರ್ತದೆ. ಈ ವರ್ಷ ಏನೋ ಒಂದು ಥೀಮ್ ಇರ್ಬೇಕು. ಈ ವರ್ಷ ಭಾರತೀಯ ಯುವಕರನ್ನ ಸಶಕ್ತರನ್ನಾಗಿ ಮಾಡಿಸುವುದು ಈ ವರ್ಷದ ಒಂದು ಅಂದ್ರೆ ರೂಪಕ. ಈಗ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸಾಕಷ್ಟು ಸ್ಪರ್ಧೆ ಕಾಂಪಿಟಿಷನ್ ಅಂತ ಹೇಳ್ತೀವಲ್ಲ, ಈ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು ಜಯಿಸಬೇಕಾದ್ರೆ ಅವರು ಕೂಡ ಬೇರೆ ಬೇರೆ ಕೌಶಲ್ಯವನ್ನ ಅದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ. ಬರೀ ನನಗೆ ಡಿಗ್ರಿ ಆಗಿದೆ, ನನಗೆ ಇಂಜಿನಿಯರಿಂಗ್ ಡಿಗ್ರಿ ಆಗಿದೆ ಮತ್ತೊಂದು ಹೇಳಿದ್ರೆ ಸಾಕಾಗುವುದಿಲ್ಲ. ಸಂದರ್ಭಕ್ಕೆ ಸರಿಯಾಗಿ ಅವರಿಗೆ ಆ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದ ಅಂತ ಆ ಕೌಶಲ್ಯವನ್ನು ಅವರು ಕೌಶಲ್ಯವನ್ನು ಹೊಂದಿರಬೇಕು. ಹೊಂದಿರಬೇಕು ಆ ನಿಟ್ಟಿನಿಂದ ಅದು ಈ ವರ್ಷದ ಒಂದು ಘೋಷವಾಕ್ಯ ನೋಡಿ ರಾಷ್ಟ್ರೀಯ ವಿಜ್ಞಾನ ದಿನದ್ದು. ಜೊತೆಗೆ ನಾವೆಲ್ಲ ಹೇಳ್ತೀವಲ್ಲ ಈ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಹೇಳಿ, ಆಮೇಲೆ ಏನು ಸ್ಟ್ಯಾಂಡಪ್ ಇಂಡಿಯಾ ಅಂತ ಹೇಳ್ತೀವಿ. ಈ ವಿಕಸಿತ ಭಾರತ, ವಿಕಸಿತ ಭಾರತ ಹೋದ ವರ್ಷವೂ ಕೂಡ ಮಾಡಿದ್ವಿ, ಇಪ್ಪತ್ನಾಲ್ಕರಲ್ಲಿಯೂ ಕೂಡ ವಿಕಸಿತ ಭಾರತ ಅಂತ ಮಾಡಿದ್ವಿ. ಆಮೇಲೆ ಈಗ ಬೇರೆ ಬೇರೆ ಯೋಜನೆಗಳು ಬೇಕಾದಷ್ಟು ಇವೆ ಅಲ್ಲ. ಯುವಕರಿಗೆ ಸ್ವಉದ್ಯೋಗವನ್ನು ಕೈಗೊಳ್ಳುವುದಕ್ಕೆ ಅಥವಾ ಅವರು ಪಡೆದಿರುವಂತಹ ವಿದ್ಯೆಯ ಜೊತೆ ಜೊತೆಗೆ ಪೂರಕವಾಗಿ ಒಂದಷ್ಟು ಕೌಶಲ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೂ ಕೂಡ ತರಬೇತಿ ನೀಡುವ ವ್ಯವಸ್ಥೆ ಇದೆ. ಆ ದೃಷ್ಟಿಯಿಂದ ಈ ವಿಕಸಿತ ಭಾರತದ ಒಂದು ಹೊಸ ಹೊಸ ಯೋಜನೆ ಸಂಶೋಧನೆಗಳಿಗಾಗಿ ಯುವಕರನ್ನ ನಾವು ಈಗ ತಯಾರು ಮಾಡಬೇಕು, ಸಶಕ್ತರನ್ನಾಗಿ ಮಾಡಬೇಕು ಅಂತೇಳಿ ಈ ಸಲ ವಿಜ್ಞಾನ ದಿನದ ಘೋಷವಾಕ್ಯ ಆಗಿದೆ ಅಂತಾಯ್ತು. ಈಗ ಡಾಕ್ಟರ್ ಸಿ ವಿ ರಾಮನ್ ಬಗ್ಗೆ ಹೇಳಬೇಕಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದವರು, 1920 ಭಾರತದಲ್ಲಿ ಇದ್ದುಕೊಂಡು ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತವರು ಶ್ರೀರಾಮನ್. ಈ ರಾಮನ್ ಪರಿಣಾಮ ಎನ್ನುವಂತಹದ್ದು ಒಂದು ಸಂಶೋಧನೆ. ಈ ರಾಮನ್ ಪರಿಣಾಮ ಅಂದ್ರೆ ಏನು ಅಂತಂದ್ರೆ ಬೆಳಕು ಬೇರೆ ಬೇರೆ ವಸ್ತುಗಳು ಅಥವಾ ಮಾಧ್ಯಮಗಳ ಮೂಲಕ ಹಾದು ಹೋಗ್ತದೆ ಅಲ್ವಾ. ನಾವೇನೆಲ್ಲ ಕಲ್ತಿರುವಂತಹದ್ದು ಸಾಮಾನ್ಯವಾಗಿ ಬೆಳಕು ಸಾಧ್ಯ, ಈಗ ಆ ಚಂದ್ರದಿಂದ ಬರುವ ಬೆಳಕನ್ನು ನೋಡ್ತೀವಿ, ಸೂರ್ಯದಿಂದ ಬರುವ ಬೆಳಕನ್ನು ನೋಡ್ತೀವಿ, ಅಥವಾ ಒಂದು ವಾಹನದ ಹೋಗ್ಬಿಟ್ಟು ಹೆಡ್ಲೈಟ್ ಅಂತ ಅದೊಂದು ಬೆಳಕನ್ನು ನೋಡ್ತೀವಿ. ಈ ಬೆಳಕು ಹಾದು ಹೋಗುವ ಸಂದರ್ಭದಲ್ಲಿ ಬೇರೆ ಬೇರೆ ವಸ್ತುಗಳ ಗುಣಲಕ್ಷಣಗಳನ್ನು ನೋಡಿಕೊಂಡು ಅದರ ಒಂದು ಚಲನೆಯು ಕೂಡ ಹೆಚ್ಚು ಕಮ್ಮಿ ಆಗ್ತದೆ. ಅದು ಸಾಮಾನ್ಯವಾಗಿ ನೋಡಿದ್ರೆ ನಮ್ಗೆ ಏನು ಅರ್ಥ ಆಗುದು, ಏನು ಅರ್ಥ ಆಗುದು, ಸೂರ್ಯನ ಬೆಳಕು ನಮ್ಗೆ ನೇರವಾಗಿ ಮೇಲೇನ್ ಬರ್ತದೆ, ಮಧ್ಯ ಏನಿದೆ ಅಂತ ಹೀಗೆ ನೋಡಿ ಏನಂದ್ರೆ ನೋಡೋದು ಗೊತ್ತಾಗುತ್ತೆ. ಹಾಗೆ ಈ ಬೆಳಕು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಹೋಗಬೇಕಿದ್ರೆ ಅದರಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಆಗ್ತದೆ ಎನ್ನುವುದನ್ನ ರಾಮನ್ ಪರಿಣಾಮ ಅಂದ್ರೆ ಬೆಳಕಿನ ಚಲನೆಯನ್ನ ಸೂಚಿಸ್ತದೆ. ಆಮೇಲೆ ವಸ್ತುವಿನ ಗುಣಲಕ್ಷಣ ಕೂಡ ಇದರಲ್ಲಿ ಅಳಿಬಹುದಂತೆ. ರಾಮನ್ ಈ ಬಗ್ಗೆ ಸಂಶೋಧನೆಯನ್ನ ಮಾಡಿದ್ರು ಅಂತ ಕಾಣ್ತದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಏನಂದ್ರೆ ಒಂದು ಪ್ರತಿಭಾ ಪಲಾಯನ ಅಂತ ಒಂದು 10-20 ವರ್ಷಗಳ ಮೊದಲಿಗೆ ಹೇಳ್ತಾ ಇದ್ವಿ. ತುಂಬಾ ಬುದ್ಧಿವಂತರು ವಿಜ್ಞಾನಿಗಳು ಅಲ್ಲ ಬೇರೆ ದೇಶಕ್ಕೆ ಹೋಗುದು, ಅಲ್ಲಿ ಸಂಶೋಧನೆ ಮಾಡುದು, ದುಡ್ಡು ಸಂಪಾದನೆ ಮಾಡಬಹುದು ಅಂತ ಒಂದು ಉದ್ದೇಶ. ಜೊತೆಗೆ ಸಂಶೋಧನೆ ಮಾಡಿದ್ರೆ ಹೆಚ್ಚು ಹೆಸರು ಬರಬಹುದು, ಹೆಚ್ಚು ಪ್ರಶಸ್ತಿಗಳು ಯೋಚನೆ ಇರ್ತದೆ. ಈಗ ಹಾಗಲ್ಲ, ಭಾರತದಲ್ಲಿ ಇದ್ದುಕೊಂಡು ಸಂಶೋಧನೆ ಮಾಡುವುದಕ್ಕೂ ಕೂಡ ಅವಕಾಶ ಇದೆ. ಸಿ ವಿ ರಾಮನ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ 1920-1928 ಅವಧಿಯಲ್ಲಿ ಭಾರತದಲ್ಲಿ ಇದ್ದುಕೊಂಡು ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತ ಸಂಶೋಧನೆ ಮಾಡಿ, ಅವಾಗ ಬ್ರಿಟಿಷ್ ಆಡಳಿತ. ಹೌದು ಹೌದು. ಅಂದ್ರೆ ಶಿವಣ್ಣ, ಶಾಮಣ್ಣ ಹೇಳ್ತಿರೋದು ಈಗ ಕಲಿತ ಮಕ್ಕಳಿಗೆ ಹೊರಗಡೆ ಹೋಗಿ ನೀವು ಅದನ್ನ ಸಂಶೋಧನೆ ಮಾಡಬೇಕು ಅಂತ ಇಲ್ಲ, ಭಾರತದಲ್ಲಿ ನಮ್ಗೆ ಬೇಕಷ್ಟು ಅವಕಾಶ ಈಗ ಸಿಗ್ತಾ ಇದೆ ಅಂತ. ಅದಕ್ಕೆ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಧ್ಯೇಯ ವಾಕ್ಯ ಇದು ವಿಕಸಿತ ಭಾರತದ ಒಂದು ತಯಾರಿಕೆ ಯುವಕರನ್ನ ಸಶಕ್ತರನ್ನಾಗಿಸಬೇಕು ಅನ್ನೋದು ಈ ಸಲ ಧ್ಯೇಯ ವಾಕ್ಯವಾಗಿದೆ ಅಂತ ಆಯ್ತು ಅಲ್ವಾ. ಹೌದು, ಅಂದ್ರೆ ಯುವಕರು ಸಾಧ್ಯವಾದಷ್ಟು ಭಾರತದಲ್ಲಿ ಇದ್ದುಕೊಂಡು ಭಾರತದಲ್ಲಿ ಒಂದಷ್ಟು ಸಂಶೋಧನೆ ಮಾಡಿ ಜೊತೆಗೆ ಭಾರತಕ್ಕೂ ಇಡೀ ಪ್ರಪಂಚಕ್ಕೂ ಕೂಡ ಉಪಯೋಗ ಆಗ್ಲಿ ಅದರಿಂದ ಅಂತ. ಓಹೋ, ಈ ರೀತಿಯಾಗಿ. ಈಗ ಮೊನ್ನೆ ಏರ್ ಶೋ ನಡೀತಲ್ಲ ಶಾಮಣ್ಣ, ಅದರಲ್ಲಿ ಎಷ್ಟೊಂದು ನಮ್ಮ ಭಾರತದಲ್ಲೇ ತಯಾರಾದಂತಹ ಎಷ್ಟೊಂದು ಯುದ್ಧ ವಿಮಾನಗಳು ಅಲ್ಲಿ ಪ್ರದರ್ಶನಕ್ಕೆ ಬಂದು ಭಾಗಿಯಾಗಿದ್ವು. ಹೌದು, ನಾವೆಲ್ಲ ಈ ಪೇಪರ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಪ್ಪ, ಈ ಸೂಪರ್ ಲೂಪ್ ಅಂತ ಹೇಳಿ ಅಂತೆಲ್ಲ ಬರ್ತದೆ. ಟ್ರೈನ್ಗಳ ನಾವೆಲ್ಲ ಏನಂದ್ರೆ ಆ ಉಗಿ ಬಂಡಿ ಅಂತ ಮೊದ್ಲೆಲ್ಲ ಹೇಳ್ತಾ ಇದ್ದೀವಿ, ಹೊಗೆ ಹಿಡ್ಕೊಂಡು ಹೋಗುವಂತಹದ್ದು. ಈಗ ಆಗ್ಲಲ್ಲ, ಮ್ಯಾಗ್ನೆಟ್ ನಲ್ಲಿ ಅಂದ್ರೆ ಅಯಸ್ಕಾಂತ ಕೇಳಿದೆಯಲ್ಲ, ಅಯಸ್ಕಾಂತದ ಶಕ್ತಿಯನ್ನ ಉಪಯೋಗಿಸಿಕೊಂಡು ಚಲಿಸುವಂತಹ ರೈಲುಗಳು ಕೂಡ ಬರ್ತಾ ಇವೆ, ಬಂದಿವೆ. ಯಾವ ಶಬ್ದ, ಯಾವ ಶಬ್ದನೂ ಇಲ್ಲ, ಹೊಗೆನೂ ಇಲ್ಲ, ಹೊಗೆ ಇಲ್ಲ, ಅದು ಜಾರ್ಕೊಂಡು ಹೋಗುವಂತ ಅಂದ್ರೆ ಗಂಟೆಗೆ 200-300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಕೂಡ ಹೋಗಬಹುದು ಅಂತ. ಈ ಬುಲೆಟ್ ಟ್ರೈನ್ ಅಲ್ಲ, ನೋಡಿ ಅಂದ್ರೆ ವಿಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೊಂದು ಮುಂದುವರಿತಾ ಇದೆ ಅನ್ನೋದನ್ನ ನೋಡಬಹುದು. ಮತ್ತೊಂದು ಯೋಚನೆ ಮಾಡಬೇಕು, ಅಷ್ಟು ಸ್ಪೀಡ್ ಅಲ್ಲಿ ಹೋದ ಮೇಲೆ ಏನ್ ಮಾಡುದು, ನಿಲ್ಸುದು ಹೇಗೆ ಅಂತ ಹೇಳಿ ಅದೊಂದು ಸಮಸ್ಯೆ ಆಗ್ತದೆ. ಇಳಿದ ಮೇಲೆ ಅಲ್ಲಿ ಹೋಗಲಿದ್ದೆ ಮಾಡುದ್ರೆ. ಹೌದು, ಹೋಗೇನು ಪ್ರಯೋಜನ ಹಿಂಗಾಗ್ತದೆ. ಆ ಸಮಯವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಅದಕ್ಕೆ ನಮ್ಮ ಒಬ್ರು ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಮನೆಗೆ ಒಂದು ಫ್ರಿಡ್ಜ್ ತಗೊಂಡ್ ಬರ್ತೀವಿ ಅಂದ್ರೆ ಟಿವಿ ನೋಡೋದಕ್ಕಲ್ಲ ಅಂತ. ಅರ್ಥ ಆಯ್ತಾ? ಮನೆಯಲ್ಲಿ ಫ್ರಿಡ್ಜ್ ತಗೊಂಡ್ಬರ್ತೀವಿ ಅಂದ್ರೆ ಟಿವಿ ನೋಡೋದಕ್ಕಲ್ಲ ಅಂತ. ಅದ್ರ ಅರ್ಥ ಏನು ಅಂದ್ರೆ, ಫ್ರಿಡ್ಜ್ ತಗೊಂಡ್ಬಂದ್ರೆ ಹೆಚ್ಚು ಅಡಿಗೆ ಮಾಡ್ಬೇಕಾಗಿಲ್ಲ. ಒಂದ್ಸಾರಿ ಅಡಿಗೆ ಮಾಡಿದ್ರೆ ಫ್ರಿಡ್ಜ್ ಅಲ್ಲಿ ತಗೊಂಡೋಗಿ ಇಟ್ಬಿಡು, ಮತ್ತೆ ಕಾಯಿಸಿ ಬಿಸಿ ಬಿಸಿ ಮಾಡಿ ಕುಳಿತು ಊಟ ಮಾಡ್ಬೋದು. ಆ ಉಳಿದ ಸಮಯ ಇರ್ತದಲ್ಲ, ಆ ಉಳಿದ ಸಮಯ ಅಂದ್ರೆ ಟಿವಿ ಹಾಳು ಮಾಡಬೇಡಿ. ಎಷ್ಟು ಅರ್ಥ ಇದೆ ನೋಡಿ. ಆಮೇಲೆ ಈಗ ತಂತ್ರಜ್ಞಾನದ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಲ್ಲ, ಮೊನ್ನೆ ಒಂದು ಇಂಥ ಒಂದು ಸಂದೇಶ ಬಂತು. ಏನು ಗೊತ್ತಾ, ನಿನಗೆ ಯಾರೋ ಒಬ್ರು ಫೋನ್ ಕಾಲ್ ಮಾಡ್ತಾರೆ, ಫೋನ್ ಕಾಲ್ ಮಾಡಿ ಮಾತಾಡ್ತಿರ್ತಾರೆ, ಅದೇ ಸಮಯಕ್ಕೆ ನಿಮ್ಮ ಮೊಬೈಲ್ಗೆ ಇನ್ನೊಂದು ಫೋನ್ ಕಾಲ್ ಬರ್ತಾರೆ. ಆ ಫೋನ್ ಕಾಲ್ ಅನ್ನ ನೀವು ರಿಸೀವ್ ಮಾಡಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಮೊದಲಿಗೆ ಫೋನ್ ಮಾಡಿದವರು ನೀವೇನಾದ್ರೂ ಎರಡನೇ ಕಾಲ್ ಅನ್ನ ರಿಸೀವ್ ಮಾಡಿದ್ರೆ, ಇದನ್ನ ಹೋಲ್ಡ್ ಅಲ್ಲಿ ಇಟ್ಟು ಅದನ್ನ ಕಾಲ್ ಮಾಡಿದ್ರೆ ನಿಮ್ಮಿಂದ ಓಟಿಪಿ ಹೋಗ್ತದೆ, ನಿಮ್ಮ ಅಕೌಂಟ್ ಇಂದ ದುಡ್ಡು ಹೋಗ್ತದೆ. ಒಂದು ಕಾಲ್ ಓಪನ್ ಇದ್ದಾಗಲೇ ಇನ್ನೊಂದು ಕಾಲ್ ಬಂತು ಅಂದ್ರೆ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟು ನೀವು ಮಾತಾಡಕ್ ಹೋದ್ರೆ ಇಂಥ ಅಪಾಯ ಕೂಡ ಇದೆ ಅಂತ. ಹೊಸ ತರದ್ದು ಮೋಸ ಮಾಡ್ತಾರೆ. ಈಗ ನಾವು ಎಷ್ಟು ಎಚ್ಚರದಿಂದ ಇದ್ರು ಸಾಕಾಗುವುದಿಲ್ಲ ಶಿವಣ್ಣ. ಹೌದು ಅಂದ್ರೆ ಈಗ ಈ ತಂತ್ರಜ್ಞಾನ ಅಂತಿನಲ್ಲ, ಈಗ ಈ ಮೋಸ ಮಾಡುವವರು ಯಾವ್ಯಾವ ರೀತಿ ತಂತ್ರಜ್ಞಾನವನ್ನು ಬಳಸಿ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದು ಗಾದೆ ಮಾತು ಕೇಳಿಲ್ವಾ? ಚಾಪೆಯ ಕೆಳಗಡೆ ನೂರು ಇದ್ರೆ ಅದಕ್ಕಿಂತ ರಂಗೋಲಿಯ ಕೆಳಗಡೆ. ಅಂದ್ರೆ ಈಗ ಬಹಳ ಜಾಗರೂಕತೆಯಿಂದ ಇರ್ಬೇಕು, ಜಾಗರೂಕತೆಯನ್ನು ಇರ್ಬೇಕು, ಮತ್ತೆ ಒಂದ್ ಕ್ಷಣನು ನಾವು ನಿರ್ಲಕ್ಷ್ಯ ಮಾಡುವಂಗಿಲ್ಲ. ಹೌದು, ಎಷ್ಟೋ ಸರಿ ಏನಂತಂದ್ರೆ ಯಾವ್ದೋ ಒಂದು ಯೋಚನೆ ಇರ್ತೀವಿ, ಅವಾಗ ಯಾರೋ ತಕ್ಷಣ ಫೋನ್ ಮಾಡ್ತಾರೆ, ಹಲೋ ಅಂತ ಕೇಳ್ತಾರೆ, ಅದೇ ಯಾವ್ದೋ ನಂಬರ್ ಕೇಳ್ಬೇಕಂತ ಅದ ಹೇಳಿ ಅಂತ ಕೇಳ್ತಾರೆ. ಜಾಗರೂಕರಾಗಿದ್ರೆ ಮಾತ್ರ ಸರಿಯಾದ ವ್ಯವಹಾರ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದೆ ಹೋದ್ರೆ ತಕ್ಷಣ ಕೇಳ್ಬಿಡ್ತೀವಿ ಯಾವ ನಂಬರ್. ಅವರು ನಮ್ಮನ್ನ ಫಸ್ಟ್ ನಂಬಿಸ್ತಾರೆ, ನಂಬಿಸಿ ಆಮೇಲೆ ನಮಗೆ ನಂಬಿಕೆ ಬಂದ ಮೇಲೆ ಎಲ್ಲ ಕೇಳ್ತಾರೆ, ಮೊನ್ನೆ ಸಿಕ್ಕಿದ್ವಿಲ್ಲ ಮಾತಾಡಿದ್ವಿಲ್ಲ ಅಂತೆಲ್ಲ ಹೇಳ್ತಾರೆ. ಹೀಗೆ ಹೀಗೆ ನಂಬಿಸಿ ನಮ್ಗೆ ಕೊಯ್ಯುದು. ಹೌದು, ವೇಗವಾಗಿ ಹೋಗುವ ಟ್ರೈನ್ ಅಂದ್ರಲ್ಲ ಮ್ಯಾಗ್ನೆಟ್ ಇಂದ, ಈ ವೇಗವಾಗಿ ಹೋಗುವ ಟ್ರೈನ್ ಅಂತಂದ್ರೆ ಈಗ ಕಾಡು ಗೀಡು ಮೇಡುಗಳಲ್ಲಿ ಹೋಗ್ಬೇಕಾದ್ರೆ ಅತಿ ವೇಗವಾಗಿ ಹೋಗ್ತಾನೆ. ಈಗ ಕಾಡು ಪ್ರಾಣಿಗಳ ಪರಿಸ್ಥಿತಿ ಏನಂತ ಹೇಳಿ ಶಮಣ್ಣ, ಈ ಅತ್ಯಂತ ವೇಗವಾಗಿ ಹೋಗುವ ಟ್ರೈನ್ ರೈಲ್ ಇರ್ತದಲ್ಲ ಅದು ನೆಲದ ಮೇಲೆ ಹೋಗುದಿಲ್ಲ, ಅದು ಅದಕ್ಕೆ ಒಂದು ಸುರಂಗ ಟನೆಲ್ ಅಂತ ಮಾಡಿ ಭೂಮಿ ಒಳಗೆ ಭೂಮಿ ಒಳಗಡೆ ಒಂದು ಸುರಂಗ ತರ ಇರ್ತದೆ. ನಿಮಗೆ ದನ ನಾಯಿ ಮತ್ತೊಂದು ಬೇಕು, ಅದು ಅಯಸ್ಕಾಂತ ಶಕ್ತಿಯಿಂದ ಹೋಗುವಂತ. ಯಾವುದೇ ಅಡೆತಡೆ ಇರಬಾರ್ದು, ಅಡೆತಡೆ ಇರುವುದಿಲ್ಲ. ನಾವು ಈಗ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ನೋಡಿದ್ವಿಲ್ಲ, ಫೈ ಓವರ್ ಅಂತ ಇರ್ತದೆ, ಆಮೇಲೆ ಮೆಟ್ರೋ ಅಂತೆಲ್ಲ ಇರ್ತದೆ, ಅದಕ್ಕೆ ಹೋಗಿ ದನ ಅಡ್ಡ ಬರ್ತದ? ಮೇಲ್ಗಡೆಯಿಂದ ಅಥವಾ ಸುರಂಗದ ಒಳಗಡೆಯಿಂದ? ಈಗ ನಾ ಏನಂತ ತಿಳ್ಕೊಂಡೆ, ಈಗ ವನ್ಯಜೀವಿಗಳು ಈಗ ರೈಲ್ವೆ ಟ್ರ್ಯಾಕ್ ಅಂದ್ರೆ ಈಗ ಕಾಡಿನಲ್ಲಿ ಹೋಗ್ತದೆ, ಎಲ್ಲೋ ಎಲ್ಲೆಲ್ಲೋ ಹೋಗಿರ್ತದೆ, ಅಲ್ಲೆಲ್ಲ ವೇಗವಾಗಿ ಓಡಿಸಿದ ಅವಾಗ ಈ ವನ್ಯಜೀವಿಗಳ ಪರಿಸ್ಥಿತಿ ಏನಂತ ನಾನು ವಿಚಾರ ಮಾಡಿದೆ. ಈಗಿರುವ ಕಂಬಿಯ ಮೇಲೆ ಓಡುವ ರೈಲ್ ಕಂಬಿ ಇಲ್ಲದೇ ಓಡುವ ರೈಲ್. ಆಮೇಲೆ ಶಮಣ್ಣ, ಈಗ ನೀವು ಹೇಳಿದ್ರಲ್ಲ ಈಗ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ, ಬಹಳಷ್ಟು ವಿಜ್ಞಾನಿಗಳನ್ನ ನಾವು ಈ ಸಮಯದಲ್ಲಿ ನೆನೆಸ್ಕೊಳ್ಳೇಬೇಕು ಅಲ್ವಾ? ಎಂತೆಂತ ಒಳ್ಳೊಳ್ಳೆ ಆವಿಷ್ಕಾರಗಳನ್ನ ಸಂಶೋಧನೆಗಳನ್ನ ಮಾಡಿದ್ದಾರೆ, ಮತ್ತೆ ಇದ್ರ ಜೊತೆ ಮಹಿಳಾ ವಿಜ್ಞಾನಿಗಳು ಇದಾರೆ ಅಲ್ವಾ ತುಂಬಾ ಜನ? ನಾವೆಲ್ಲ ನೋಡ್ತಾ ಇದ್ವಿ ಇಲ್ಲ, ಕಲ್ಪನಾ ಚಾವ್ಲಾ ಅಂತ ಹೆಸರು, ವಿಲಿಯಮ್ಸನ್, ಸುನೀತಾ ವಿಲಿಯಮ್ಸ್, ತುಂಬಾ ಜನ ವಿಜ್ಞಾನಿಗಳು ಮಹಿಳೆಯರು ಕೂಡ ಸಾಕಷ್ಟು ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಿದವರು, ದುಡಿದವರು ಇದ್ದಾರೆ. ಸುನೀತಾ ವಿಲಿಯಮ್ಸ್ ಅವರು ಇನ್ನು ಅವರು ಅಲ್ಲಿ ಸ್ಪೇಸ್ ಇಂದ ಬಂದಿಲ್ಲ, ಅದು ಯೋಚನೆ ಮಾಡ್ಲಿಕ್ಕೆ ನಮಗೆ ಅದ್ ಹೇಗೆ ಅಂತ ಅನ್ಸುತ್ತೆ ಅಲ್ಲ ಶಿವಣ್ಣ? ನಮಗೆ ಮೂರ್ ಹೊತ್ತು ಊಟ ಮಾಡಿದ್ರು ಕೂಡ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ. ಅಲ್ಲಿ ಹೋದವರು ಬರೀ ಏನೋ ಒಂದಷ್ಟು ಒಣ ದ್ರಾಕ್ಷಿನೋ ಅಥವಾ ಒಣ ಹಣ್ಣನ್ನು ಏನೋ ತಿಂದ್ಕೊಂಡು ಬದುಕುತ್ತಾರೆ ಅಲ್ವಾ? ಬದುಕಿದ್ರೆ ಸಾಕುದ್ರೆ ಸಾಕಾಗ್ತದ? ಅಲ್ಲಿಯೂ ಸಂಶೋಧನೆ ಮಾಡ್ಬೇಕು, ನಿರಂತರವಾಗಿ ಕೆಲಸ ಮಾಡ್ತಾ ಇರ್ಬೇಕು ಅವರು. ಅದು ಯಾವಾಗ ಭೂಮಿಗೆ ಬರ್ತೇನೋ ಅನ್ನೋದು ಗ್ಯಾರಂಟಿ ಇಲ್ಲ. ಈಗ ರೂಪಕ ಮಾತಾಡಿ ಮಾತಾಡಿ ಅವಾಗ್ಲೇ ಹೇಳಿದ್ರೆ ಶಿವಣ್ಣ ಏನೋ ಶಿವರಾತ್ರಿ ಮುಗಿಸು ನಿದ್ದೆ ಮೂಡಲ್ಲಿ ಇದ್ದಾನೆ ಇನ್ನು, ಬಹುಶಃ ಸ್ವಲ್ಪ ಏನಾದ್ರೂ ಬೆಚ್ಚಗೆ ಬರೀ ಜಾತ್ರೆ ಕರೆಯುದೇ ಆಯ್ತು, ಏನಾದ್ರೂ ಇಲ್ಲೇ ಮರ್ಯಾದೆ ಮಾಡ್ತದೆ. ನಿಮ್ಗೆ ಚಾ ಮಾಡ್ತೇನೆ, ಜೊತೆಗೆ ಮಂಡಕ್ಕಿ ಉಂಟ, ಮಂಡಕ್ಕಿ ಇದೆ, ಮಂಡಕ್ಕಿ ಮತ್ತೆ ಪುಟಾಣಿ ಇದೆ, ಜೊತೆಗೆ ಜಿಲೇಬಿನ ಇದ್ರು ಒಂದ್ ಚಲೋ ರುಚಿ ಆಗ್ತದಲ್ಲ. ಅಡ್ಡಿಲ್ಲ, ಯಾವ್ದಾದ್ರು ಸರಿ ಹೋಗೋಣ, ಕುಡ್ದ್ಬಿಟ್ಟು ಹೋಗೋಣ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಶಿವಾನಂದ್ ನಾಯ್ಕ್ ಹಾಗೂ ರೂಪಾಗೌಡ. ಈಗ ಕೇಳಿ ಯಲ್ಲಾಪುರ ತಾಲೂಕು ಮಲವಳ್ಳಿಯ ಜಾನ್ನವಿ ಪರಮೇಶ್ವರ್ ಕುಣಬಿ ಇವರ ಸ್ವಉದ್ಯೋಗದ ಅನುಭವ. ಜಾನ್ನವಿ ಪರಮೇಶ್ವರ್ ಕುಣಬಿಯವರೇ ನಮಸ್ಕಾರ. ನಮಸ್ಕಾರ ಸರ್. ಸ್ವಉದ್ಯೋಗ ಕೈಗೊಳ್ಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು? ನನ್ನ ಆಸಕ್ತಿ ಅಂದ್ರೆ ನನ್ನ ಮೊದಲಿಂದ ಆಸೆ ಅದೇ ಆಗಿತ್ತು. ಆಸೆ ಅಂದ್ರೆ ನಂಗೆ ಬಟ್ಟೆ ಅಂಗಡಿನೇ ಹಾಕ್ಬೇಕು ಅನ್ನೋದಿತ್ತು. ಮೊದಲೇ ಚಿಕ್ಕವರಿದ್ದಾಗ ಬಟ್ಟೆ ಹಾಕೊಳಕ್ಕೆ ಹರಕು ಬಟ್ಟೆ ಹಾಕೊಳ್ಬೇಕಿತ್ತು. ನಾವು ಅಲ್ಲಿ ದುಡ್ದು ಅಲ್ಲಿ ಬಟ್ಟೆ ಮನೆಗೆ ಹೋದವಾಗ ಬಟ್ಟೆ ಕೊಡ್ತಿದ್ರು. ಅವಾಗ ಅವ್ರ ತರ ನಾವು ಹಾಕೊಳ್ಬೇಕು ಅನ್ನುವಂಥದ್ದು ಬಂತು. ಅಂದ್ರೆ ನಮ್ಗೆ ತಗೊಳ್ಳೋವಂತ ಇದಿಲ್ಲಾಗಿತ್ತು, ಕೆಪಾಸಿಟಿ ಇಲ್ಲಾಗಿತ್ತು, ದುಡಿಮೆನೂ ಕಡಿಮೆ ಇತ್ತು. ಅವಾಗ 10 ರೂಪಾಯಿ 20 ರೂಪಾಯಿ ಸಂಬಳ ಆಗಿತ್ತು, ತಗೊಳಕ್ ಆಗ್ತಿದ್ದಿಲ್ಲಾಗಿತ್ತು. ಅದ್ರ ನಂತರ ನಮ್ಗೆ ಬಟ್ಟೆ ಅಂಗಡಿನೇ ಬೇಕು ಅಂತೇಳಿ, ಇಲ್ಲಾಂದ್ರೆ ಹೊಲಿಗೆ ಮಾಡಾದ್ರೂ ನಾನು ಹಾಕೊಳ್ಬೇಕು ಅನ್ನೋದು ಉದ್ದೇಶ ಆಗಿತ್ತು ನಾನು, ಅದಕ್ಕೆ ಹೊಲಿಗೆ ಕಲ್ತ್ಕೊಂಡೆ. ಈಗ ನಿಮ್ಮ ಊರಿನ ಒಂದು ಪರಿಸರದಲ್ಲಿ ಈ ಟೈಲರಿಂಗ್ ಮಾಡುವಂತಹದ್ದಾಗ್ಬೋದು ಅಥವಾ ಒಂದು ಬಟ್ಟೆ ಅಂಗಡಿಯನ್ನು ಇಟ್ಕೊಳ್ಳುವಂತಹದ್ದಾಗ್ಬೋದು, ಇದು ಮೊದಲಿಂದಲೂ ಇತ್ತ ಅಥವಾ ಇತ್ತೀಚೆಗೆ ಬಂದಿರುವಂತಹದ್ದ? ಮೊದಲಿಂದನೂ ಇತ್ತು, ಬಟ್ ಅಷ್ಟೊಂದೇನಿಲ್ಲಾಗಿತ್ತು, ಇವಾಗ ಸ್ವಲ್ಪ ಚಾಲ ಆಗಿದೆ ಅಷ್ಟೇ. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ, ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದ್ರಿ, ಮತ್ತೆ ಮುಂದುವರಿಸುವುದಕ್ಕೆ ತೊಂದರೆ ಆಯ್ತು, ಆಮೇಲೆ ನಂತರ ನೀವು ಈ ಒಂದು ಸ್ವಉದ್ಯೋಗ ಕೈಗೊಳ್ಳುವಂತ ಒಂದು ಮನಸ್ಸು ಮಾಡಿದ್ರಿ? ಸ್ವಉದ್ಯೋಗ ಅಂತಂದ್ರೆ ನನ್ನ 7th ಅಷ್ಟೇ ಆಗಿದ್ದು. ಮತ್ತೆ ನಂಗೆ ಕಳಿಸ್ಲಿಲ್ಲ, ಅಪ್ಪ ಸ್ವಲ್ಪ ಕುಡಿತಿದ್ರು, ಅದರಿಂದ ಬಡತನ ಇತ್ತು. ಇವತ್ತೇ ದುಡಿದ್ರೆ ಇವತ್ತೇ ಇದ್ ಮಾಡ್ಬೇಕು ನಾವು, ಅಂದ್ರೆ ಅಷ್ಟು ಬಡತನ ಇತ್ತು. ಹಾಗಾಗಿ ನಮ್ಮ ಹತ್ರ ಅಪ್ಪ ಅಮ್ಮ ಕಳಿಸ್ಲಿಲ್ಲ, ಮುಂದೆ ಕಲಿಬೇಕು ಅನ್ನೋದು ನಮ್ಗೆ ಇಂಟ್ರೆಸ್ಟ್ ಇತ್ತು. ಅವಾಗ ಸಪೋರ್ಟ್ ಆಗಿ ಏನು ಇಲ್ಲಾಗಿತ್ತು ನಮ್ಗೆ, ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡು ಅಲ್ಲಲ್ಲೇ ಕಟ್ ಮಾಡ್ಕೊಂಡು ಹಂಗೆ ಇಟ್ಕೊಳ್ತಿದ್ದೆ. ಆಮೇಲೆ ಟ್ರೀಡ್ ಟ್ರಸ್ಟ್ ನಿಂದ ಒಂದು ಅವಕಾಶ ಸಿಕ್ತು, 400 ರೂಪಾಯಿ ತುಂಬೇಕಿತ್ತು. ಅವಾಗ ಅದೇ ಕಷ್ಟ ಆಗಿತ್ತು ನಮ್ಗೆ, 400 ರೂಪಾಯಿ ತುಂಬಿ ನಾವು ಹೊನ್ನಾವರ ಅಲ್ಲಿ ಟೀಡ್ ಟ್ರಸ್ಟ್ ಇಂದ ಅಲ್ಲಿಗೆ ಕಳಿಸ್ತಿದ್ರು ನಮ್ಗೆ. ಅಲ್ಲಿ 3 ತಿಂಗಳ ಕೋರ್ಸ್ ಆಗಿತ್ತು, ಅಲ್ಲಿ ಕಲ್ತ್ಕೊ ಬಂದೆ. ಅದು ಕಷ್ಟಪಟ್ಟು 3-4 ದಿನ ಉಪವಾಸ ಇದ್ದು ಅಪ್ಪ ಅಮ್ಮ ಕಳ್ಸೋದು. ಆರ್ಸಿಟಿಯಲ್ಲಿ ಕಲ್ತಿದ್ರು? ಹೌದು, ಹೊನ್ನಾವರ. ಹೌದು ಹೌದು, ಅಲ್ಲಿ ಕಲ್ತಿರೋದು. ಅಲ್ಲಿಂದ 3 ತಿಂಗಳು ಕಲ್ತಾದ ನಂತರ ಆರ್ಸಿಟಿಯಲ್ಲಿ ಇಂತ ಒಂದು ತರಬೇತಿ ಕೊಡ್ತಾರಂತ ಹೇಗೆ ಗೊತ್ತಾಯ್ತು ನಿಮಗೆ? ಶಿವಪ್ಪ ಪೂಜಾರಿ ಅವರಿಂದ, ಯಲ್ಲಾಪುರ ಟ್ರೀಡ್ ಟ್ರಸ್ಟ್ ಸಂಸ್ಥೆಯವರು. ಹೌದು ಹೌದು, ಅವ್ರಿಗೆ ಹೇಳಿದ್ರು. ಅವರೇ ಹೇಳಿದ್ರು, ಅಂದ್ರೆ ನಮ್ಮ ಅಜ್ಜಿ ಆಶಾ ಕಾರ್ಯಕರ್ತೆ ಅಂತೇಳಿ ಕೆಲಸ ಮಾಡ್ತಿದ್ರು, ಆರೋಗ್ಯ ಕಾರ್ಯಕರ್ತೆ ಅಂತ. ಅದು ಅಲ್ಲ, ಹೊನ್ನಾವರದಲ್ಲ ಇಲ್ಲೇ ಹಳ್ಳಿಲೇ. ಅಂದ್ರೆ ಮೊದಲು ಡಾಕ್ಟರ್ಸ್ ಯಾರು ಇಲ್ಲಾಗಿತ್ತು ಡಿಲಿವರಿ ಕೇಸ್ ಇದ್ ಮಾಡೋದಕ್ಕೆ, ಅಜ್ಜಿ ದಿನ ದಿನ ಅದಕ್ಕೆ ಹೋಗ್ತಿತ್ತ. ಅದ್ರಿಂದ ನಾನು ಚಿಕ್ಕವಳಿದ್ದಾಗಿಂದನೂ ಅದೇ ಆಗಿತ್ತು ನಂದು, ಕಲಿಲೇಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು. ಅಜ್ಜಿ ಹೋಗ್ತಿದ್ರಲ್ಲ, ಅಜ್ಜಿ ಜೊತೆಗೆ ನಾನು, ಯಾರು ಹೊರಗಿನವರು ಬಂದ್ರೆ ನಮ್ಗೆ ಕಳಿಸೋದಿಲ್ಲ ಹೊರಗೆ ಮಾತಾಡಕ್ಕೆ, ಅವ್ರ ಅಜ್ಜಿ ಜೊತೆಗೆ ಹೋದ್ರೆ ನಂಗೆ ಒಂದ್ ಸ್ವಲ್ಪ ಮಾತಾಡಕ್ಕಾರ ಸಿಗ್ತಿತ್ತು ಅಂತೇಳಿ, ಅದು ಮುಂದೆ ಹೋಗ್ಲಿಕ್ಕೆ ಅವಕಾಶ ಸಿಗ್ತದೆ ಅಂತೇಳಿ ಕಲ್ತ್ಕೊಂಡೆ. ಈಗ ಆರೋಗ್ಯ ಸೇವಾ ಕಾರ್ಯಕರ್ತಿಯಾಗಿ ಕೆಲಸ ಮಾಡಬೇಕು ಅಂತ ನಿಮ್ಗೆ ಅನ್ಸಲಿಲ್ವಾ ಅವಾಗ, ಅಥವಾ ಟೈಲರಿಂಗ್ ಬೇಕು ಅಂತ ಅನ್ಸ್ತಿಲ್ಲ? ಆದ್ರೆ ನಂದು ಕಲ್ತಿರೋ ಎಜುಕೇಶನ್ ಕಡಿಮೆ ಇತ್ತು, 7th ಕಲ್ತಿರುವಾಗ SSC ಆಗ್ಬೇಕಿತ್ತು. ಸುಮಾರಷ್ಟು ನೋಡಿದ್ದೇನೆ ಯೂಟ್ಯೂಬ್ ಅಲ್ಲಿ, ಅಲ್ಲಿ ಮೊಬೈಲ್ ಇಲ್ಲಾಗಿತ್ತು, ಹೇಳಿದ್ದಾರೆ ಸುಮಾರು ಜನ ಹೇಳಿದ್ರು. ಅಲ್ಲಿ 7th ಕಲ್ತವರು ಪಾಸ್ ಆದ್ರೂ ಬರ್ಲಿಕ್ಕೆ ಅಡ್ಡಿಲ್ಲ ಕೆಲಸಕ್ಕೆ, ಹೋಮ್ ನರ್ಸಿಂಗ್ ಇದ್ ಮಾಡ್ತಾರೆ. ಹೋಗ್ಬೇಕು ಅನ್ನುವಷ್ಟಲ್ಲಿ ಮದುವೆ ಅನ್ನೋದು ಇದಾಯ್ತು, 17 ವರ್ಷಕ್ಕೆ ಮದುವೆ ಆಯ್ತು ನಂದು. ಹೌದು ಸರ್. ಈಗ RCTಯಲ್ಲಿ ಹೊನ್ನಾವರದಲ್ಲಿ ನೀವು ಈ ಟೈಲರಿಂಗ್ ತರಬೇತಿಯನ್ನು ಪಡ್ಕೊಂಡ್ರಿ, ಅದಕ್ಕಿಂತ ಮೊದಲು ನಿಮಗೆ ಅದರ ಬಗ್ಗೆ ಅನುಭವ ಇರಲಿಲ್ಲ. ಹಾಂ, ಟೈಲರಿಂಗ್ ಕಲಿತ ನಂತರ ನೀವು ಒಂದು ಅಂಗಡಿಯನ್ನು ಇಡಬೇಕು ಅಥವಾ ಒಂದು ಟೈಲರಿಂಗ್ ಶಾಪನ್ನು ಇಡಬೇಕು ಅಥವಾ ಮನೆಯಲ್ಲೇ ಮಾಡಿಕೊಳ್ಬೇಕು ಅಂತ ಹೇಗೆ ಬಂತು? ನಮ್ಮ ಕಾಸ್ಟಲ್ಲಿ ಕುಣಬಿ ಕಾಸ್ಟಲ್ಲಿ ರಶಿ ಹಿಂದುಳಿದವರೆಗೆ ಆಗಿದ್ದಕ್ಕೆ ಯಾರು ಬಂದ್ರು ಮಾತಾಡ್ಲಿಕ್ಕೂ ಇಲ್ಲ, ಹೊರಗಡೆ ಹೋಗಕ್ಕೂ ಇಲ್ಲ. ಹಾಗಾಗಿದ್ದಕ್ಕೆ ನಾವು ಮನೇಲಿ ಏನಾರು ಕಲ್ತಿ ಮಾಡ್ಬೇಕಲ್ಲ ಅನ್ನೋದು ಉದ್ದೇಶಕ್ಕೆ ಹೋಗುವಾಗ ಇಲ್ಲಾಗಿತ್ತು. ಮೊದ್ಲೇ ಹೊರಗಡೆ ಹೋದ್ರೆ ಇವರು ಹಾಳಾಗ್ತಾರೆ, ಹೆಣ್ಮಕ್ಳ ಕಳಿಸಬಾರ್ದು ಅನ್ನುವಂತ ಉದ್ದೇಶ ಇತ್ತು ಅವ್ರ ಕಡೆಯಿಂದ, ಹಾಗೆ ಕಳಿಸೋದಿಲ್ಲಾಗಿತ್ತು. ಈಗೀಗ ಸ್ವಲ್ಪ ಕಳಿಸ್ತಾರೆ, ಮತ್ತೆ ಅದು ಕಲಿಬೇಕು ಅನ್ನೋದು ಇಂಟ್ರೆಸ್ಟ್ ಇದೆ. ಅಂಗಡಿ ಹಾಕೋದಕ್ಕಂದ್ರೆ ನಂಗೆ ನಾನೇ ಬಡವಳು. ಸ್ವಉದ್ಯೋಗ ಅಂತಂದ್ರೆ ಧರ್ಮಸ್ಥಳ ಯೋಜನೆಯಿಂದ ಸ್ವಲ್ಪ ಇದು ಲೋನ್ ತಗೊಂಡು ಅದರಿಂದ ಸಣ್ಣ ಅಂಗಡಿ ಅಂತ ಇಟ್ಕೊಂಡಿದ್ದೆ. ಸ್ವಲ್ಪ ಇದರ ಬಗ್ಗೆ ಹೇಳಿ, ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನೀವು ಸದಸ್ಯರಾಗಿದ್ದೀರಿ, ಇದಕ್ಕೆ ಸೇರಿದ ನಂತರ ನಿಮ್ಮ ಒಂದು ಜೀವನ ಯಾವ ರೀತಿ ಬದಲಾವಣೆ ಆಯ್ತು? ಸೇರಿದ ನಂತರ ಬದಲಾವಣೆ ಅಂತಂದ್ರೆ ನಾನು ಫಸ್ಟ್ ಸಂಬಳಕ್ಕಿದ್ದಿದ್ರು, ಅಲ್ಲಿ ಕಳಚೆ ಭಟ್ರ ಮನೆಯಲ್ಲಿ ಸಂಬಳಕ್ಕಿದ್ದಿದ್ರು. ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದೆ ನಾನು. ಪ್ರೆಗ್ನೆಂಟ್ ಇದ್ದಾವಾಗ ಅದ್ರ ಈ ಕಡೆ ಬಂದ ನಂತರ ನಂಗೆ ಏನು ಕೆಲಸ ಇಲ್ಲಲ್ಲ, ಸಂಘಕ್ಕೆ ಸೇರ್ಕೊಳ್ಳು, ಅಲ್ಲಿದ್ರೆ ಸಂಬಳ ಆದ್ರೆ ಸಿಕ್ತಿತ್ತು, ಅದರಿಂದನೇ ಜೀವನ ನಡೀತಾ ಇತ್ತು. ಇಲ್ಲಿ ಬಂದಿದ್ದೆ ಮತ್ತೆ ಏನು ಇಲ್ಲ ಅಂತೇಳಿ ಸಂಘಕ್ಕೆ ಸೇರ್ಕೊಂಡೆ. ಒಂದು 2,000 ರೂಪಾಯಿ ಆಗಿತ್ತು ಅವ್ರದ್ದು, 2,000 ರೂಪಾಯಿ ಅವ್ರದ್ದೆಲ್ಲ ಎಲ್ಲಾ ಸದಸ್ಯರದ ಉಳಿತಾಯ ಅದಷ್ಟೇ ತುಂಬಿ ನಂತರ ಸೇರ್ಕೊಂಡು ಆದ ನಂತರ ಮತ್ತೆ ಸ್ವಉದ್ಯೋಗ ಮಾಡ್ಬೇಕನ್ನೋದು ಬಂತು ತಲೆಯಲ್ಲಿ. ಅದ್ರ ನಂತರದಲ್ಲಿ ಮತ್ತೆ ಅಂಗಡಿ ಸಣ್ಣದ ನಂದ ಸ್ವಂತನೇ ಹಾಕೊಂಡಿದ್ದೆ ಸ್ವಲ್ಪ 2-3 ಸಾವಿರ ರೂಪಾಯಿ ಬಟ್ಟೆಯಲ್ಲಿ. ಶಿವಮೊಗ್ಗ ನಾಗರಾಜ್ ಅಂತೇಳಿ ಇದ್ದಾರೆ, ಅವರು ಕಳಿಸಿದ್ರು 3,000 ರೂಪಾಯಿ ಬಟ್ಟೆ ಅಂತ ಕಳಿಸಿದ್ರು. ಅದು ಊರಿಗೆಲ್ಲ ಸೇಲ್ ಮಾಡ್ಕೊ ಬನ್ನಿ, ನಿಮ್ಗೊಂದು ಅವಕಾಶ ಸಿಗ್ಬಹುದು, ಅಲ್ಲ ಸೇಲ್ ಆದ ಹೆಂಗಾಗತ್ತೆ, ಆ ಲಾಭದಲ್ಲೇ ಮತ್ತೆ ಹೆಚ್ಚು ಬಟ್ಟೆ ಸೇಲ್ ಮಾಡ್ಬೋದಲ್ಲ, ಖರೀದಿ ಮಾಡ್ಬೋದಲ್ಲ ಅಂತೇಳಿ ಅವ್ರು ಕಳಿಸಿದ್ರು. ಎಲ್ಲ ಕಡೆ ಒಂದು ತಿಂಗಳೊಳಗೆ ನೀವು ಇಷ್ಟು ಬಟ್ಟೆ ಖರ್ಚು ಮಾಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ, ಅಂಗಡಿ ಹಾಕೊಳಕ್ ಅವಕಾಶನೇ ಸಿಗಲ್ಲ ಅಂತೇಳಿ ಅವರು ಹೇಳಿದ್ರು ನಮ್ಗೆ. ಅದರಿಂದನೇ ಮುಂದುವರಿಸ್ತಾ ಇರೋದು. ಮತ್ತೆ ಅದ್ರ ನಂತರ ಅವರು ಬಟ್ಟೆ ಅಂಗಡಿ ಹಾಕಾಯ್ತು, 2 ವರ್ಷ ಆಯ್ತು. ಅದ್ರ ನಂತರ ಮತ್ತೆ ನಾನು ಸಂಘಕ್ಕೆ ಸೇರ್ಕೊಂಡು ಜಾಸ್ತಿ ಲೋನ್ ತೆಗಿತಾನೆ ಹೋದೆ. ಅಲ್ಲಿ 2 ಲಕ್ಷ ರೂಪಾಯಿ ಬಟ್ಟೆ ತಂದೆ ಒಂದೇ ಸಲಕ್ಕೆ. ಒಂದು ತಂದಾಗಿದೆ, ಇಲ್ಲ ಅಂಗಡಿ ಹಾಕೊಂಡಿದ್ದೀನಿ ಈಗ ಸ್ವಲ್ಪ 3-4 ಲಕ್ಷ ರೂಪಾಯಿದ ವ್ಯಾಪಾರ ಇದಿದೆ, ಬಟ್ಟೆ ಇದೆ. ಅದ್ರ ನಂತರ ಅಂಗಡಿ ಚೆನ್ನಾಗೇ ನಡೀತಾ ಇತ್ತು. ಮನೆಯವರು ಬಿದ್ದಕೊಂಡ್ರು ಸ್ವಲ್ಪ ಮರದ ಮೇಲಿಂದ, ಮಕ್ಕಳು ಸಣ್ಣವರು ಇದ್ದಿದ್ರು, ಒಂದು ವರ್ಷ ಆಗಿತ್ತು ಮಗಳಿಗೆ, ಮಗನಿಗೆ 4 ವರ್ಷ ಆಗಿತ್ತು. ಅವಾಗ ಬಿದ್ದಕೊಂಡಿದ್ರು ಅವರು. ಬಿದ್ದ ನಂತರದಲ್ಲಿ ಅವರಿಗೆ ಪ್ರಜ್ಞೆನೇ ಇಲ್ಲ ಆಗಿತ್ತು, ಈ ಕಡೆ ಉಸಿರಾಟ ಅಷ್ಟೇ ಇತ್ತು, ಬಟ್ ಯಾರೂ ಇಲ್ಲ ನಮ್ಗೆ ನೋಡಕ್ಕೆ. ಆ ಟೈಮಲ್ಲಿ ಎಲ್ಲ ಇಡೀ ಕರ್ನಾಟಕದ ಹಾಸ್ಪಿಟಲ್ ಎಲ್ಲ ಬಂದಿತ್ತು ಅವಾಗ, ಧಾರವಾಡ ಮತ್ತೆ SDM ಅಲ್ಲೇ ಸೇರಿಸ್ಬಿಟ್ಟು. ಅಲ್ಲೇ ಸೇರಿಸಿದ ನಂತರ ಅವ್ರಿಗೆ 6,000 ರೂಪಾಯಿ ತುಂಬಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಆ ಟೈಮಲ್ಲಿ. ಅಂದ್ರೆ ಅಂಗಡಿ ಇದ್ರೂ ವ್ಯಾಪಾರ ಇಲ್ಲ ಆಗಿತ್ತು ಅಷ್ಟೊಂದು ಅಂಗಡಿ. ಹಾ, ಕೊರೋನಾ ಟೈಮ್ ಅಲ್ಲ, ಅದಕ್ಕಿಂತ ಒಂದು 10 ವರ್ಷದ ಹಿಂದೆ ಆಗಿತ್ತು ಅದು. ಹೌದು, ಅದ್ರ ನಂತರ ಮಕ್ಕಳು ಸಣ್ಣವರಿದ್ರು, ನೋಡ್ಕೊಳಕ್ಕೆ ಯಾರು ಇಲ್ಲ ಮಕ್ಕಳು. ನಾನು ಒಬ್ಬಳೆ ಅವ್ರಿಗೆ ಮನೆಯವರಿಗೆ ತಗೊಂಡೋಗಿ ಅಲ್ಲಿ SDM ಅಲ್ಲಿ ತಗೊಂಡೋಗಿ, ಅವರು ಕನ್ನಡ ಮಾತಾಡಕ್ಕೆ ಬರೋದಿಲ್ಲ ಅಲ್ಲಿ, ಅವರಿಗೆ ಹಿಂದಿ ಮಾತಾಡ್ತಾರೆ. ಬಟ್ ನಂಗೆ ಅದು ಗೊತ್ತಿಲ್ಲಾಗಿತ್ತು. ಅಲ್ಲಿಯವ್ರ ಹತ್ರ ಸ್ವಲ್ಪ ವಿಚಾರ ಮಾಡಿ ಕೇಳಿಬಿಟ್ಟು ಅಲ್ಲೇ ಸೇರಿಸಿ ಆದ ನಂತರ ಒಂದು ವಾರದವರೆಗೆ ಅವರಿಗೆ ಪ್ರಜ್ಞೆನೇ ಇಲ್ಲಾಗಿತ್ತು. ಅದ್ರ ನಂತರದಲ್ಲಿ ಇಲ್ಲಿ 2-3 ಲಕ್ಷ ರೂಪಾಯಲ್ಲಿ ನಮ್ಗೆ ಅವ್ರ ಆಪರೇಷನ್ಗೆ ಖರ್ಚಾಯಿತು. ಕಟ್ಟೋದಕ್ಕೆ ಇಲ್ಲ ನಮ್ಮ ಕೈಯಲ್ಲಿ, ಧರ್ಮಸ್ಥಳ ಯೋಜನೆಯನ್ನೇ ನಮಗೆ ಕೈ ಹಿಡಿದಿದ್ದು. ಹೌದು, ಅಂದರೆ ನಾನು ಸಂಪೂರ್ಣ ಸುರಕ್ಷಣೆ ಮಾಡಿದ್ದೆ. ಅದು ಮಾಡಿದ್ದಕ್ಕೋಸ್ಕರ ನಮ್ಮ ಮನೆಯವ್ರ ಜೀವ ಉಳಿಸಿದ್ದೀನಿ, ಬಿಟ್ಟರೆ ಇಲ್ಲಾಂದ್ರೆ ಉಳಿಸೋಕ್ಕಾಗೋದಿಲ್ಲಾಗಿತ್ತು. ಅಪ್ಪ ಅಮ್ಮ ನಮ್ಮ ಮಕ್ಕಳು ನೋಡ್ಕೊಂಡ್ರು, ಇಲ್ಲಾಂದ್ರೆ ಅವ್ರಿಗೆ ತಗೊಂಡೋಗೋಕೆ ಯಾರು ಇಲ್ಲಾಗಿತ್ತಲ್ಲ. ಮತ್ತೆ ಇಲ್ಲಿ ಜನ ಅಂತಂದ್ರೆ ಬೇರೆಯವ್ರು ಹೋದ್ರೆ ಯಾವ ಥರ ನೋಡ್ಕೊಳ್ತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾನೇ ಹೋಗಿ ಅಲ್ಲಿ ವಿಚಾರ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ ಎಲ್ಲ ಇದು ಮಾಡಿದೆ. ಸ್ವಲ್ಪ ಇದ್ರ ಬಗ್ಗೆ ಹೇಳಿ, ಅಂದ್ರೆ ಈಗ ಸಂಪೂರ್ಣ ಸುರಕ್ಷಾ ಯೋಜನೆ ಅಂದ್ರೆ ಹೇಗೆ ಅದರ ಅನುಷ್ಠಾನ ಆಗ್ತದೆ, ಎಷ್ಟು ನೀವು ಪ್ರೀಮಿಯಂ ಅನ್ನು ಕಟ್ಟಬೇಕಾಗ್ತದೆ, ಏನು ಅನುಕೂಲ ಇದೆ ಇದರಲ್ಲಿ? ಸಂಪೂರ್ಣ ಸುರಕ್ಷಾ ಯೋಜನೆ ಅಂತಂದ್ರೆ 750 ರೂಪಾಯಿನ ಕಟ್ಟಬೇಕು ವರ್ಷಕ್ಕೆ ಒಬ್ಬರಿಗೆ. 750 ಕಟ್ಟಿದ್ರೆ ಅದು ಮತ್ತೆ ಒಬ್ಬರಿಗೆ 10,000 ರೂಪಾಯಿ ಏನೋ ಬರುತ್ತೆ, ಒಂದು ವ್ಯಕ್ತಿಗೆ 10,000 ರೂಪಾಯಿ ಅಂತ ಬರ್ತದೆ. ಈಗ 4 ಜನ ಮಾಡಿಸಿದ್ರೆ 4 ಜನರಿಗೆ 700-700 ರೂಪಾಯಿ ಅಂತ ಕಟ್ಟಬೇಕಾಗತ್ತೆ. ಅಷ್ಟು ಕಟ್ಟಿದ ನಂತರ 4 ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರೂ ಸಮಸ್ಯೆ ಆಯ್ತಪ್ಪ ಅಂದ್ರೆ ಅದು ಡಬಲ್ ಆಗಿ ಅವ್ರು ಕೊಡ್ತಾರೆ. ಅದರಿಂದನೇ ನಾವು ಮುಂದುವರಿಸ್ತಾ ಇದ್ದೀವಿ ಈಗ. ಸರ್, ಈಗ ಈ ಟೈಲರಿಂಗ್ ಬಗ್ಗೆ ಹೇಳಿ, ಈಗ ನೀವು ಬಟ್ಟೆಯನ್ನೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರಿ, ಆಮೇಲೆ ಇದನ್ನ ಯಾವ್ಯಾವ ರೀತಿಯ ಬಟ್ಟೆಗಳನ್ನೆಲ್ಲ ನೀವು ಹೊಲ್ದುಕೊಡ್ತೀರಿ ಈ ಬಗ್ಗೆ? ಬಟ್ಟೆ ಎಲ್ಲ ತರದ್ದು ಹೊಲಿದ್ದೇನೆ. ಹೌದು, ಬಟ್ಟೆ ತರ್ತಾ ಇರೋದು ಹುಬ್ಳಿಯಿಂದ. ಫಸ್ಟ್ ಶಿವಮೊಗ್ಗದಿಂದ ತಂದೆ, ಅಲ್ಲಿಂದ ದೂರ ಆಗತ್ತೆ ಅಂತೇಳಿ ಈಗ ಹುಬ್ಳಿ. ಹುಬ್ಳಿ ಎಷ್ಟು ದೂರ ಆಗ್ತದೆ ನಿಮಗೆ? ಹುಬ್ಳಿಯಿಂದ 50 ಕಿಂತ ಜಾಸ್ತಿ ಆಗತ್ತೆ. ಇಲ್ಲಿಂದ 45 ಕಿಲೋಮೀಟರ್ ಯಲ್ಲಾಪುರ ಆಗತ್ತೆ. ಯಲ್ಲಾಪುರದಿಂದ ಒಂದು 40 ಕಿಲೋಮೀಟರ್ ಒಳಗಡೆ ಆಗುತ್ತೆ. ಕೊರಿಯರ್ ಆಫೀಸಿಗೆ ಹಾಕಿದ್ರೆ ಕಳಿಸ್ಬಿಡ್ತಾರೆ, ನಾನು ಹೋಗೋದಿಲ್ಲ, ವಾಟ್ಸಪ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತಾರೆ ಇಲ್ಲಿ ಬಸ್ಸಿಗೆ. ಯಾವ ರೀತಿಯ ಬಟ್ಟೆ ಎಲ್ಲ ಹೊಲಿತೀರಿ ನೀವು? ಫ್ಯಾಷನ್ ಡಿಸೈನರ್ ಎಲ್ಲಾನು ಮಾಡ್ತೀನಿ. ಹೌದು, ಈ ಜೆಂಟ್ಸ್ ಅಂಗಿ ಚಡ್ಡಿ, ಆಮೇಲೆ ಶಾಲೆ ಮಕ್ಕಳ ಯೂನಿಫಾರ್ಮ್, ಶರ್ಟ್, ಚುಡಿದಾರ, ಬ್ಲೌಸ್ ಎಲ್ಲದೂ ಹೊಲಿತೇನೆ. ಟೈಲರಿಂಗ್ ಕೆಲಸ ಮಾಡೋದ್ರ ಜೊತೆ ಜೊತೆಗೆ ಬಟ್ಟೆಯ ಸೇಲ್ ಅನ್ನು ಕೂಡ ನೀವು ಮಾಡ್ತೀರಿ ಅಂತ ಹೇಳಿದ್ರಿ, ಈ ಬಗ್ಗೆ ಹೇಳಿ, ಏನೇನು ಮಾಡ್ತೀರಿ? ಎಲ್ಲ ತರದ್ದು ಬಟ್ಟೆ ಸೇಲ್ ಮಾಡ್ತೇನೆ ಸರ್. ಪ್ಯಾಂಟ್, ಶರ್ಟ್, ಚೂಡಿ, ಫ್ರಾಕು, ಆಮೇಲೆ ಚೂಡಿದಾರ, ಗೌನ್, ಎಲ್ಲ ತರದ್ದು ಬಟ್ಟೆನೂ ಸಿಗತ್ತೆ. ಹೇಗಿದೆ ಜನರ ಬೇಡಿಕೆ ಎಲ್ಲ ಹೇಗಿದೆ? ಬಂದು ಇದ್ರ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರ ಹೇಗೆ? ಇಲ್ಲಿ ಕ್ವಾಲಿಟಿ ಹೇಳೋಕ್ಕಿಂತನು ಮೇನ್ ಅಂತಂದ್ರೆ ಕಡಿಮೆ, ಎಲ್ಲಿ ಯಾವ ಅಂಗಡಿಲಿ ಕಡಿಮೆ ಇದೆ ಅಂತ ನೋಡ್ತಾರೆ ಜನ. ಕಡಿಮೆ ಹೇಳೋಕ್ಕಿಂತನು ನಾವು ಮಾತಾಡೋ ರೀತಿ ಇದೆ ಅಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಮಾತು ಕರೆಕ್ಟ್ ಆಗಿ ಇಲ್ಲಿ ಜಾಸ್ತಿ ಉದ್ರೆ ತಕೊಳ್ಳೋದೇ ಜಾಸ್ತಿ. ಹಾಗಾಗಿ ಸಾಲ ಕೊಡಬಾರದು ಅಂತ ಸಾಮಾನ್ಯವಾಗಿ ಒಂದು ಬೋರ್ಡ್ ಹಾಕಿರ್ತಾರೆ ಅಂಗಡಿಯಲ್ಲಿ, ಸಾಲ ಇಲ್ಲಿ ಸಿಗೋದಿಲ್ಲ ಅಂತ. ಈ ಸಾಲ ಕೊಟ್ಟರೆ ಅದನ್ನು ವಸೂಲಾತಿ ಮಾಡೋದು ಹೇಗೆ? ವಸೂಲಾತಿ ವರ್ಷಕ್ಕೊಂದ್ಸಲ ವಸೂಲಾತಿ ಮಾಡೋದು, ದೀಪಾವಳಿಗೆ ಪ್ರತಿ ಸಲ ದೀಪಾವಳಿಗೆ ಕೊಡ್ತಾರೆ. ಸ್ವಲ್ಪ ಅಂದ್ರೆ 2000 ರೂಪಾಯಿ ಇತ್ತಂತಂದ್ರೆ ಮತ್ತೆ 2000 ರೂಪಾಯಿ ತಗೊಂಡು ಹಳೇದು ತಗೊಂಡು ಕೊಟ್ಟುಬಿಟ್ಟು ಮತ್ತೆ ಅದು ಜಮಾ ಹೊಸ ಚಾಲು ಮಾಡ್ತಾರೆ. ಅಲ್ಲ, ಈಗ ಹೊಸದು ಬಟ್ಟೆ ಎಲ್ಲ ಖರೀದಿ ಸೇಲ್ ಮಾಡ್ತೀರಿ ನೀವು, ಅವಾಗ ಸಾಲದಲ್ಲಿ ಕೊಡುವಂತದ್ದು ಅಥವಾ ಕ್ಯಾಶ್ ಕೊಟ್ಟು ತಗೊಳ್ಬಹುದಾ? ಕ್ಯಾಶ್ ಕೊಡ್ತಾರೆ, ಸಾಲ ಹಿಂಗೆ ತಗೊಳ್ತಾರೆ. ಹೌದು, ಧೈರ್ಯ ಬರ್ತದ ಸಾಲ ಕೊಡ್ಲಿಕ್ಕೆ? ಯಾರೋ ಜನ ಬಂದಿರ್ತಾರೆ, ಯಾರು ಕೊಡ್ಬೇಕು, ಜನರ ಮೇಲೆ ಡಿಪೆಂಡ್ ಆಗಿರೋದು. ಅಲ್ಲ, ಈಗ ನಿಮ್ಗೆ ಹೇಗೆ ಅಟ್ಟಿಲ್ಲ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀವಿ ನಾವು. ನಿಮ್ಮ ಊರಿನವರೇ ಸರಿ, ಯಾವ್ದೋ ಒಂದು ಊರಿನವ್ರು ಬಂದಿರ್ತಾರೆ, ಅಪರಿಚಿತರು ಬಂದಿರ್ತಾರೆ, ಬೇರೆ ಊರಿನವರಿಗೆ ಕೊಡೋದು ಇಲ್ಲ. ನಿಮ್ಗೆ ಯಾರು ಪರಿಚಯ ಇದ್ದಾರೆ ಅವ್ರಿಗೆ ಮಾತ್ರ, ಈ ಊರಿನವರಿಗೆ ಮಾತ್ರ ಅಷ್ಟೇ ಕೊಡೋದು. ಬೇರೆ ಊರಿನವ್ರು ಇದ್ರೆ ಅವರಿಗೆ ಕ್ಯಾಶ್ ಆನ್ ಕ್ಯಾರಿನೇ ಮಾಡ್ತೇವೆ ಬಟ್ಟೆ. ಆಮೇಲೆ ಈಗ ಈ ಶಾಲೆ ಯೂನಿಫಾರ್ಮ್ ಎಲ್ಲ ಹೊಲಿಬೇಕು ಅಂದ್ರೆ, ಈಗ ಬಲ್ಕ್ ಆಗಿ ಬರ್ತದೆ ಒಂದು ಶಾಲೆಯಲ್ಲಿ ಒಂದು 30 ಜನ ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಬೇಕು ಅಂದ್ರೆ, ನೀವೊಬ್ಬರೇ ಟೈಲರಿಂಗ್ ಮಾಡ್ತಿರೋ ಅಥವಾ ನಿಮಗೆ ಸಹಾಯಕರು ಅಂತ ತಗೊಳ್ತೀರಾ ಹೇಗೆ? ಸಹಾಯಕರು ಅಂತೇನಿಲ್ಲ, ನಾನು ಒಬ್ಳೇ ರೆಡಿ ಮಾಡ್ತಾ ಇರೋದು ಬಟ್ಟೆನ. ಸಹಾಯಕರು ಅಂದ್ರೆ ನಾನೇ ದುಡಿತಾ ಇರೋದ್ರಲ್ಲಿ ನಂಗೆ 4% ಆರೋಗ್ಯಕ್ಕೆ ಬೇಕು, ಇನ್ನು 4% ಮಕ್ಕಳಿಗೆ ಬೇಕು, ಮನೆ ಖರ್ಚಿಗೆ ಎಲ್ಲದು ಬೇಕಾಗುತ್ತೆ. ಹಾಗಾಗಿ ನಾನೊಬ್ಳೇ ಮೇಂಟೈನ್ ಮಾಡ್ತೇನೆ. ಒಂದು ರಾತ್ರಿ 11:30-12 ತನಕ ಕುತ್ಕೊಂಡು ಕೆಲಸ ಮಾಡ್ತೇನೆ 9:00. ಆಮೇಲೆ ಇದಕ್ಕೆ ಪೂರಕವಾಗಿ ಏನಂತ, ಈ ಬಟ್ಟೆಯ ಜೊತೆಗೆ ಟೈಲರಿಂಗ್ ನೂಲು ಬೇಕಾಗ್ತದೆ ಅಥವಾ ಬಟನ್ ಬೇಕಾಗ್ತದೆ, ಜಿಪ್ ಬೇಕಾಗ್ತದೆ, ಇಂಥದ್ದೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರಿ? ಯಲ್ಲಾಪುರದಿಂದ ತರಿಸ್ತೀವಿ. ಯಲ್ಲಾಪುರದಲ್ಲಿ ಹೋಲ್ಸೇಲ್ ಆಗಿ ಕೊಡ್ತಾರೆ ಅವರು, ಟೈಲರಿಂಗ್ ಮಾಡೋರಿಗೆ ಅಂತಂದೇ ಹೋಲ್ಸೇಲ್ ಆಗಿ ಕೊಡ್ತಾರೆ. ಆಮೇಲೆ ಈಗ ಟೈಲರಿಂಗ್ ಮೆಷಿನ್ ಅಲ್ಲಿ ಏನು ಯಾವ ರೀತಿ ಒಂದು ಸುಧಾರಣೆ ಆಗಿದೆ ಇವಾಗ ಇತ್ತೀಚೆಗೆ? ಸುಧಾರಣೆ ಅಂತಂದ್ರೆ ಅಡ್ಡಿಲ್ಲ ಸರ್. ನಾನು ಮೊದಲಿನ ಸಾಂಪ್ರದಾಯಿಕ ಹೊಲಿಗೆ ಮೆಷಿನ್ ಇದೆಯಾ ಅಥವಾ ಫ್ಯಾಷನ್ ಡಿಸೈನರ್ ಅಂತ ಬೇನರ್ ಇದೆಯಾ? ಅದು ತಂದಿಲ್ಲ, ಈ ಕಡೆ ನಡೆಯೋದಿಲ್ಲ. ಫ್ಯಾಷನ್ ಡಿಸೈನರ್ ಅಂತ ನಾನು ಕೈಯಲ್ಲೇ ವರ್ಕ್ ಮಾಡ್ತೇನೆ. ಕೈಯಲ್ಲೇ ವರ್ಕ್ ಮಾಡ್ತೇನೆ. ಈಗ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಹೇಗೆ ಮಾಡ್ತೀರಿ? ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೇನೆ. ಫ್ಯಾಷನ್ ಡಿಸೈನರ್ ಅಂತಂದ್ರೆ ಅದೇ ಬೇರೆ ಬೇರೆ ಡಿಸೈನ್ ಅಲ್ಲೇ ಮಾಡ್ತೇನೆ ಅದು ಅಷ್ಟೇ. ಆಮೇಲೆ ಈಗ ಹೇಳಿ, ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇದ್ರಿ, ನಿಮಗೆ ಸುರಕ್ಷಾ ಯೋಜನೆಯ ಜೊತೆ ಜೊತೆಗೆ ಸಾಲವನ್ನು ಕೂಡ ಕೊಟ್ಟಿದ್ದಾರೆ. ಇದಲ್ಲದೆ ಮಹಿಳೆಯರ ಒಂದು ಅಭಿವೃದ್ಧಿಗೆ ಇಂತಹ ಒಂದು ಯೋಜನೆಗಳು ಯಾವ ರೀತಿ ಪೂರಕವಾಗಿದೆ ಅಂತ? ಮಹಿಳೆಯರ ಅಂತಂದ್ರೆ ಸರ್, ನಮ್ಗ ಕೆಲಸ ಮಾಡಿ ಇದು ಮಾಡ್ಬೇಕಿತ್ತು. ಸಾಲ ಇದೆಲ್ಲ ಸುಮಾರು ಎಲ್ಲರು ಸಾಲ ಮಾಡಿನೇ ಏನಾದ್ರೂ ಬೈಕ್ ತಗೊಳ್ಳೋದಾಗ್ಲಿ ಏನಾದ್ರೂ ಸಾಲ ಮಾಡಿನೇ ತಗೊಳ್ತಾರೆ. ಈಗ ಬೇರೆ ಬೇರೆ ಕಡೆಯಲ್ಲಿ ಸಾಲ ಮಾಡ್ತಾರೆ, ಬ್ಯಾಂಕ್ ಅಲ್ಲಿ ಅಲ್ಲಿ ಇಲ್ಲಿ, ಅಲ್ಲಿ ಅಸಲು ಕಟ್ಟಿದ್ರೆ ಬಡ್ಡಿ ಬಾಕಿ ಇರುತ್ತೆ, ಬಡ್ಡಿ ಕಟ್ಟಿದ್ರೆ ಅಸಲು ಬಾಕಿ ಇರುತ್ತೆ, ಬ್ಯಾಂಕ್ಗಳಲ್ಲಿ ಮಾಡ್ತಾರೆ. ಈ ಧರ್ಮಸ್ಥಳ ಯೋಜನೆಯಲ್ಲಿ ಹೇಗಾಗಿದೆ ಕೇಳಿದ್ರೆ, ಅಸಲು ಬಡ್ಡಿ ಸಮೇತ ವಾರ ಸಮೇತ 3 ವರ್ಷಕ್ಕೊಂದ್ಸ ಅವಧಿ ಮಾಡಿ ಕೊಟ್ಟಿರ್ತಾರೆ ಅವರು. ಅದ್ರ ಮೂಲಕನೇ ಸಾಲ ತೆಗೆದು ಎಲ್ಲ ಜನನು ಸ್ವಾವಲಂಬಿ ಆಗಿದ್ದಾರೆ ಇವಾಗ, ಸ್ವಲ್ಪ ಮಟ್ಟಿಗೆ ಲೇಡೀಸು ಆಗಿದ್ದಾರೆ. ಈಗ ಕೆಲವೊಂದು ಕುಟುಂಬಗಳಲ್ಲಿ ಹೈನುಗಾರಿಕೆ ಮಾಡುವಂಥವ್ರು ಇರ್ಬೋದು, ಅಥವಾ ಒಂದು ಎರೆಗೊಬ್ಬರ ತೊಟ್ಟಿ ಮಾಡುವಂಥವ್ರು ಇರ್ಬೋದು, ನೀವು ಈಗಾಗಲೇ ಟೈಲರಿಂಗ್ ಮಾಡ್ತಾ ಇದ್ರಿ, ಬೇರೆ ಬೇರೆ ಉದ್ಯೋಗವನ್ನು ಮಾಡುವಂಥವ್ರು ಇರ್ತಾರೆ, ಇವರಿಗೆ ಕುಟುಂಬದಲ್ಲಿ ಎಲ್ಲವೂ ಕೂಡ ಪ್ರೋತ್ಸಾಹ ಇರ್ತದೋ ಅಥವಾ ನನ್ನದೇ ಒಂದು ದಾರಿ ಅಂತ ಹೋಗ್ತಾರೆ ಜನರು? ನನ್ನದೇ ದಾರಿ ಅಂತ ಅವರು ಕೆಲವೊಬ್ರು ಒಂದೊಂದರ ಅವ್ರವರೇ ಒಂದೊಂದರ ಮಾಡ್ಕೊಳ್ತಾರೆ. ಒಬ್ರು ಮಾಡಿದ್ರೆ ಮತ್ತೊಬ್ರು ಬರಲ್ಲ, ಅಂದ್ರೆ ಎಲ್ಲರದ್ದು ಸಂಪರ್ಕ ಇರೋದಿಲ್ಲ ಅಂತ ಅವರಿಗೆ. ಒಬ್ರು ಮಾಡಿದ್ರೆ ಅವ್ರು ಅಷ್ಟೇ ನೋಡ್ಕೊಳ್ಬೇಕು, ಮತ್ತೆ ಬೇರೆಯವ್ರು ಬಂದು ಕಿಟ್ಟೋದಿಲ್ಲ, ಆ ತರ ಇರೋದು. ನೀನ್ ಸಾಲ ತಗೊಂಡ್ಬಂದಿದ್ಯಾ, ನೀನ ಸಾಲ ಕಟ್ಟು ಅಂತ ಹೇಳ್ಬೋದು. ಹೌದು, ಅದೇ ತರನೇ ಇದೆ. ಹೌದು. ಅಲ್ಲ, ಕುಟುಂಬದವರ ಒಂದು ಪ್ರೋತ್ಸಾಹ ಹೇಗೆ ಬೇಕು ಅಂತ? ಎಲ್ಲರೂ ಒಪ್ಪಿಗೆ ಇದ್ದೇನೆ ಎಲ್ಲ ಯಾವ್ದಾದ್ರು ಕೆಲಸ ಮಾಡ್ಬೇಕಾಗತ್ತೆ. ಅದು ಒಪ್ಪಿಗೆ ಇದ್ರೆ ಮಾತ್ರ ಎಲ್ಲ ಕೆಲಸ ಆಗೋದು. ಇದು ಒಪ್ಪಿಗೆ ಇಲ್ಲದೆ ಇದ್ರೂ ಮಾಡ್ತಾರೆ ಕೆಲವೊಬ್ರು ಕೆಲಸ, ಅದೇ ಮೇನ್ ಆಗಿರೋದು. ಆಮೇಲೆ ಈಗ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಪ್ರತ್ಯೇಕವಂತ ಒಂದು ಅಂಗ ಅಂತಂದ್ರೆ ಈಗ ಮಧ್ಯವರ್ಜನ ಶಿಬಿರವನ್ನು ಕೂಡ ಅವರು ಆಯೋಜಿಸ್ತಾರೆ. ನಿಮ್ಮ ಊರಿನಲ್ಲೆಲ್ಲ ಹೇಗಿದೆ ಪರಿಸ್ಥಿತಿ? ನಮ್ಮೂರಲ್ಲಿ ತುಂಬಾ ಜನ ಬಿಟ್ಟಿದ್ದಾರೆ ಸರ್. ಇವಾಗ ನಮ್ಮಪ್ಪನೇ ತುಂಬಾ ಕುಡಿತಿದ್ರು ಮದುವೆ ಆಗೋಕ್ಕಿಂತ, ನನ್ನ ಮದುವೆ ಆಗೋಕ್ಕಿಂತ ಮುಂಚೆ. ಸುಮಾರು ವರ್ಷ ಆಯ್ತು ಈಗ ಆರೋಗ್ಯದ ಕರೆಕ್ಟ್ ಆಗಿ ಇದ್ದಾರೆ ಅವರು. ಈಗ ಸುಮಾರು ದುಡಿಲಿಕ್ಕೆ ಹೋಗ್ತಾರೆ, ಅವ್ರು ಮೊದ್ಲು ಇದ್ದಂಗೆ ಇಲ್ಲ, ಇವಾಗ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಅವರು ಕೂಡ ಮಧ್ಯವರ್ಜನ ಶಿಬಿರಕ್ಕೆ ಹೋದವರ? ಹೋದವ್ರೆ ಅವರು. ಹೌದು. ಈಗ ಏನಂತಾರೆ ಅವರು? ಕುಡಿಯೋರ್ ಕಂಡ್ರೆ ಆಗೋದಿಲ್ಲ ಅವರಿಗೆ. ಹೌದು ಹೌದು, ಕುಡಿಯೋರಿಗೆ ಮತ್ತೆ ಹೇಳೋದು, ನೀವು ಕುಡಿಬಾರ್ದು, ಮುಂದೆ ಹಾಳಾಗ್ತೀರಿ, ನಿಮ್ಮ ಆರೋಗ್ಯ ಹಾಳಾಗ್ತೆ ಅಂತ ಅವರಿಗೆ ತಿಳಿಸಿ ಹೇಳ್ತಾರೆ ಅವರು. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಹೌದು, ಬಹಳ ಸಂತೋಷ. ಜಾನರಿ ಪರಮೇಶ್ವರ್ ಕುಣಬಿಯವರೇ, ಸ್ವಉದ್ಯೋಗವಾಗಿ ಟೈಲರಿಂಗ್ ಮತ್ತು ಬಟ್ಟೆ ಅಂಗಡಿಯ ವ್ಯಾಪಾರವನ್ನು ಕೂಡ ನೀವು ಮಾಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.

ಮಾಡ್ತೇನೆ.